ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ಇನ್ನೊಂದು ದೂರವಾಣಿ ಸಂಖ್ಯೆ ಅಂದರೆ 2281229, ಅದು ಕೂಡ ಒಂದು ಸಂಖ್ಯೆ ಇದೆ, ಅದನ್ನು ಕೂಡ ನಮ್ಮ ರೈತ ಬಾಂಧವರು ಬಳಸ್ಕೋಬೋದು. ನಮ್ಮ ಜೊತೆಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಈಗ ನಮ್ಮ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ವರದಿ ಮಾಡಿದ್ದಾರೆ, ಈ ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕಿನಲ್ಲಿ ಈ ಶುಂಠಿಗೆ ಒಂದು ಭತ್ತಕ್ಕೆ ಬರುತ್ತಲ್ಲ ಒಂದು ಬೆಂಕಿ ರೋಗವನ್ನು ಉಂಟು ಮಾಡುವಂಥ ಶಿಲೀಂಧ್ರ ರೀತಿಯಲ್ಲೇ ಶುಂಠಿ ಬೆಳೆಗೂ ಕೂಡ ಒಂದು ಈ ಬೆಂಕಿ ರೋಗದ ರೀತಿ ರೋಗವನ್ನು ಉಂಟು ಮಾಡ್ತಾ ಇದೆ ಅಂತ ಅದು ವರದಿ ಮಾಡಿದ್ದಾರೆ. ಕಳೆದ ಸಾರಿ ಇದ್ರ ಬಗ್ಗೆ ಈ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಇದೆಯಲ್ಲ ಅಪ್ಪಂಗಳದಲ್ಲಿ ಪ್ರಾದೇಶಿಕ ಕೇಂದ್ರ, ಅವರು ಇದ್ರ ಬಗ್ಗೆ ಒಂದು ಎಲ್ಲ ಜಮೀನುಗಳಿಗೆ ಭೇಟಿ ನೀಡಿ ಕೆಲವು ಕ್ರಮಗಳನ್ನು ಕೂಡ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಶಿಫಾರಸು ಮಾಡಿದರು ರೈತರಿಗೆ. ಇದು ಬಹಳ ವೇಗವಾಗಿ ಹರಡುತ್ತಂತೆ, ರಾತ್ರೋರಾತ್ರಿ ಇಡೀ ಜಮೀನಿಗೆ ಹರಡೋದು, ಪಕ್ಕಕ್ಕೆಲ್ಲ ಹರಡೋದು, ಪಕ್ಕದ ಜಮೀನುಗಳಿಗೆ ಹೀಗೆಲ್ಲ ಇದೆ. ಹಾಗಾಗಿ ರೈತ ಬಾಂಧವರು ಇದ್ರ ಕಡೆಗೆ ಗಮನವನ್ನು ಹರಿಸಿ ಕೆಲವೊಂದು ಸಿಂಪರಣಾ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ. ಈಗ ನಮ್ಮ ತಜ್ಞರು ಶಿಫಾರಸು ಮಾಡಿರುವಂಥ ಕ್ರಮಗಳು ಅಂತ ಅಂದರೆ, ಈ ಒಂದು ಪ್ರೋಪಿಕೊನಸೋಲ್ ಅಂತ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ, ಅದನ್ನು ಪ್ರತಿ ಲೀಟ್ರ್ ನೀರಿಗೆ 1 ಮಿಲಿಲೀಟ್ರ್ನಷ್ಟು 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡಬೇಕು ಮಳೆ ಬೀಡು ಕೊಟ್ಟಾಗ ವಿಶೇಷವಾಗಿ. ಇದಕ್ಕೆ ಬದಲಾಗಿ ಟೆಬೆಕೋನಸೋಲ್ ಅಂತ ಇದೆ, ಇದನ್ನು ಕೂಡ 1 ಲೀಟ್ರ್ ನೀರಿಗೆ 1 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ನಾವು ಒಂದು ಸಂದರ್ಶನವನ್ನು ಕೂಡ ಪ್ರಸಾರ ಮಾಡಿದ್ದೀವಿ. ಈಗ ನಮ್ಮ ಅಪ್ಪಂಗಳದಲ್ಲಿರುವಂಥ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಇದೆಯಲ್ಲ, ಅಲ್ಲಿ ಹಿರಿಯ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ HJ ಅಕ್ಷಿತ ಅವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ಪ್ರಸಾರ ಆದಾಗ ಸಮಯದ ಅಭಾವದಿಂದ ಆ ಭಾಗವನ್ನು ನಾವು ಪ್ರಸಾರ ಮಾಡಿರಲಿಲ್ಲ, ಈಗ ಅದನ್ನು ಕೇಳೋಣ ಅಲ್ವೇ? ನಮ್ಮ ರೈತ ಬಾಂಧವರಿಗೆ ಅದರಿಂದ ಅನುಕೂಲ ಆಗುತ್ತೆ. ಮತ್ತೆ ಎಲೆ ಚುಕ್ಕೆ ರೋಗನು ಕೂಡ ಕಾಣಿಸ್ಕೊಳ್ತಾ ಇದೆ ಅಂತ ಒಂದು ವರದಿ ಬಂದಿತ್ತು. ಹೌದು, ಇದರಲ್ಲಿ ಏನಾಗಿತ್ತು ಅಂತಂದ್ರೆ, ಎಲೆ ಚುಕ್ಕೆ ರೋಗಕ್ಕೆ ನಾವು ಕಾರ್ಬನ್ಡೈಸಿನ್ ಮ್ಯಾಂಕೋಸೆಫ್ ಸ್ಪ್ರೇನ ಆಲ್ರೆಡಿ ರೆಕಮೆಂಡೇಶನ್ ಕೊಟ್ಟಿದ್ದೀವಿ, ನಮ್ಮಲ್ಲಿ ಇದೆ ಅದು ರೆಕಮೆಂಡೇಶನ್. ಅದಲ್ದಲ್ಲೇನೆ ನಾವು ಹೋದ ವರ್ಷ ಒಂದು ರೋಗವನ್ನು ನೋಡಿದ್ವಿ, ಎಲೆ ಚುಕ್ಕೆ ರೋಗ ಅಥವಾ ಎಲೆ ಒಣಗುವಂತ ರೋಗವನ್ನು ನೋಡಿದ್ವಿ, ಅದು ಕೊಡಗಿನ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬಂತು. ಇದು ಹೇಗಾಗಿತ್ತು ಅಂತಂದ್ರೆ, ಭತ್ತ ಒಣಗುತ್ತಲ್ಲ ಆತರ ಕಾಣಿಸ್ತಿತ್ತು, ಎಲ್ಲ ತೋಟಗಳೆಲ್ಲ ಹಳದಿಯಾಗಿ ಕಾಣಿಸ್ತಾ ಇತ್ತು. ಇದು ನಮ್ಗೆ ಈ ಕಡೆ ಹೆಬ್ಬಾಲೆ ಸೋಮಾರ್ಪೇಟೆ ಅಲ್ಲೆಲ್ಲ ತೋಟಗಳಲ್ಲಿ ಕಾಣಿಸ್ತಾ ಇತ್ತು. ಮೊದಲಿಗೆ ನಮಗೂ ಸಹ ಇದು ಯಾಕೆಂದ್ರೆ ಹೊಸದಾಗಿ ಬಂದಿರುವಂತ ಒಂದು ಕಾಯಿಲೆ, ಮೊದಲು ನಾವೇನ್ಕೊಂಡ್ವಿ ಇದೇನು ಈ ತರ ಬಂದಿದೆಯಲ್ಲ ಅಂತ ಹೇಳಿ, ನಮ್ಮ ವಿಜ್ಞಾನಿಗಳು ನಮ್ಮಲ್ಲಿ ಮೇನ್ ಇನ್ಸ್ಟಿಟ್ಯೂಟ್ ಬಂದು ಕ್ಯಾಲಿಕಟ್ ಅಲ್ಲಿದೆ, ಅಲ್ಲಿಂದನೂ ಸಹ ವಿಜ್ಞಾನಿಗಳು ಬಂದಿದ್ರು. ಈ ರೋಗ ಏನಂತಂದ್ರೆ, ಭತ್ತ ಗೋಧಿ ಮತ್ತೆ ಬಾರ್ಲಿಯಲ್ಲಿ ಬ್ಲಾಸ್ಟ್ ರೋಗ ಅಂತ ಬರುತ್ತೆ, ಅದು ಬೆಂಕಿ ರೋಗ, ಅದನ್ನು ಉಂಟು ಮಾಡುವಂತ ಒಂದು ಶಿಲೀಂಧ್ರ ಆಗಿದೆ, ಪೈರುಕ್ಯುಲೇರಿಯಾ ಸ್ಪೀಸೀಸ್ ಅಂತ ಹೇಳಿತ್ತು. ಸೊ ಇದರಲ್ಲಿ ಏನಾಯಿತು ಅಂತಂದ್ರೆ, ಮೊದಲನೇದಾಗಿ ಶುಂಠಿಯಲ್ಲಿ ಕಂಡು ಬಂದಿರೋದು, ಇದೇ ಫಸ್ಟ್ ಟೈಮ್ ನಾವು ನೋಡಿರೋದು ಶುಂಠಿಯಲ್ಲಿ. ಇದು ಆರಂಭಿಕ ಹಂತದಲ್ಲಿ ಮೊದಲನೇ ಹೇಗೆ ಕಾಣಿಸುತ್ತೆ ಅಂದ್ರೆ, ಎಲೆಗಳ ಮೇಲೆ ಕಪ್ಪು ಅಥವಾ ಆಲಿವ್ ಹಸಿರು ಬಣ್ಣದ ಚುಕ್ಕಿಗಳು ಕಂಡು ಬರುತ್ತೆ ಇದು. ಸೊ ಆಮೇಲೆ ಎಲೆಗಳೆಲ್ಲ ಹಳದಿಯಾಗಿರುತ್ತೆ, ಮತ್ತೆ ಇದು ತುಂಬಾ ಫಾಸ್ಟ್ ಆಗಿ ಎಲ್ಲ ಕಡೆಗೂ ಹರಡಕ್ ಸ್ಟಾರ್ಟ್ ಆಗ್ಬಿಡ್ತು. ಆವಾಗ ನಾವೇನ್ ನೋಡಿದ್ವಿ ಅಂದ್ರೆ ಇದ್ರಲ್ಲಿ ತುಂಬಾನೇ ಬೆಳೆ ನಷ್ಟ ಉಂಟು ಮಾಡುತ್ತೆ. ಬೆಳೆ ನಷ್ಟ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಗೆಡ್ಡೆಗಳಿಗೆ ಅಷ್ಟಾಗಿ ಏನು ಎಫೆಕ್ಟ್ ಆಗಿಲ್ಲ. ನಾವು ನೋಡಿದಂಗೆ ಗೆಡ್ಡೆಗಳು ಹಾಗೆ ಇತ್ತು. ನಾವು ಏನು ಗೆಡ್ಡೆನ ಕೊಯ್ಲು ಮಾಡಿ ಇಟ್ಟರೂ ಸಹ ಗೆಡ್ಡೆ ಕೊಳೆಯೋದು ಆ ಥರ ಏನು ಪ್ರಾಬ್ಲಮ್ಸ್ ಕಂಡು ಬಂದಿಲ್ಲ. ಆದರೆ ಏನು ಪ್ರಾಬ್ಲಮ್ ಅಂತಂದ್ರೆ ಈಗ ನಮಗೆ 4-5 ತಿಂಗಳಿಗೆ ಗೆಡ್ಡೆ ಮೇಲ್ಗಡೆ ಭಾಗ ಒಣಗೋಯ್ತು ಅಂತ ಅಂದಾಗ ಗೆಡ್ಡೆ ಇನ್ನೂ ಸರಿಯಾಗಿ ಡೆವಲಪ್ ಬಲ್ತಿರಲ್ಲ. ಹಾಗಾಗಿ ಏನಾಗುತ್ತೆ, ಅದರಿಂದ ಇಳುವರಿನೂ ಸಹ ಕಡಿಮೆ ಆಯಿತು. ಲಾಸ್ಟ್ ಟೈಮ್ ಒಂದು 20-30% ಅಷ್ಟು ಇಳುವರಿ ಕಡಿಮೆ ಆಗಿದೆ ಯಾರ್ಯಾರು ತೋಟಗಳಲ್ಲಿ ಇದು ಕಂಡು ಬಂತು ಅದು. ಸೊ ಇದು ಹಳದಿ ಆಗೋದ್ರಿಂದ ಏನಾಗುತ್ತೆ, ಇಡೀ ಗಿಡ ಒಣಗೋಗ್ಬಿಡುತ್ತೆ ನಮಗೆ. ಸೊ ಹಂಗಾಗಿ ಇದಕ್ಕೆ ನಾವು ಮೇನ್ ರೀಸನ್ ಏನು ಅನ್ಕೊಂಡ್ವಿ ಅಂತಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ತುಂಬಾ ಇಬ್ಬನಿ ಬೀಳುವಂತ ಜಾಗ, ಎಲ್ಲಿ ಶೀತ ಜಾಸ್ತಿ ಇತ್ತು ಅಲ್ಲಿ ಇದು ಸೂಕ್ತವಾಗಿ ಬೆಳೆಯೋಕೆ ಸೂಕ್ತವಾದ ವಾತಾವರಣ ಆಗಿದೆ ಈ ಶಿಲೀಂಧ್ರ ಬೆಳಿಲಿಕ್ಕೆ. ಸೊ ಹಾಗಾಗಿ ಇದನ್ನ ನಾವು ಆ ಜಾಗಗಳಲ್ಲಿ ಕಂಡು ಬಂದಿದೆ ಅಂತ ಅನ್ಕೊಂಡ್ವಿ ಮೊದಲನೇದಾಗಿ. ಇದಕ್ಕೆ ನಮ್ಮಲ್ಲಿ ಏನು ನಿರ್ವಹಣಾ ಕ್ರಮಗಳನ್ನ ಸೂಚಿಸಿದ್ವಿ ಅಂತ ಅಂದ್ರೆ, ಮೊದಲನೇದಾಗಿ ನಾವು ಸೀ ಟ್ರೀಟ್ಮೆಂಟ್ ಮಾಡ್ತೀವಲ್ಲ ಬೀಜೋಪಚಾರ, ಅದರಲ್ಲಿ ಇನ್ನೊಂದು ಕೆಮಿಕಲ್ನ ಆಡ್ ಮಾಡ್ಲಿಕ್ಕೆ ಹೇಳಿದ್ವಿ. ಇದು ಸೆಪರೇಟ್ ಆಗಿ ಮಾಡ್ಬೇಕು, ನಾವು ಬೇರೆ ಕ್ವಿನಾಲ್ಫಾಸ್ ಕಾರ್ಬನ್ ಡೈಸಿಮ್ ಏನ್ ಯೂಸ್ ಮಾಡ್ತೀವೋ ಅದ್ರ ಜೊತೆಗೆ ಹಾಕೋದಲ್ಲ, ಇದನ್ನೇ ಸೆಪರೇಟ್ ಆಗಿ ಬೀಜೋಪಚಾರ ಮಾಡ್ಬೇಕಾಗುತ್ತೆ. ಪ್ರೊಪಿಕೋನೋಜೋಲ್ ಅಂತ ಹೇಳಿ ಒಂದು ಶಿಲೀಂಧ್ರನಾಶಕ, ಇದನ್ನ 200 ml 200 L ನೀರಿನಲ್ಲಿ ಹಾಕಿ ಅದರಲ್ಲಿ ಗೆಡ್ಡೆಗಳನ್ನ 30 ನಿಮಿಷ ಅದ್ಬೇಕಾಗುತ್ತೆ. 30 ನಿಮಿಷ ಅದ್ಬಿಟ್ಟು ಅಲ್ಲಿಂದ ತೆಗೆದು ಚೆನ್ನಾಗಿ ಗಾಳಿ ಆಡುವಂತ ಜಾಗಗಳಲ್ಲಿ ಶೇಖರಿಸಿಡ್ಬೇಕು. ನಾವು ನೆಡೋವರೆಗೂ ಸಹ ಅದು ಉಪಯೋಗಿಸ್ಬೋದು ಆ ಶಿಲೀಂಧ್ರನಾಶಕ. ಅದಿಲ್ಲ ಅಂದ್ರೆ ಕಾರ್ಬನ್ ಡೈಸಿಮ್ ಮ್ಯಾಂಕೋಜೆಬ್ ಅಂತ ಹೇಳಿ ಅದು 400 g 200 L ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ಬೀಜೋಪಚಾರ ಮಾಡಬಹುದು. ಇದಾದ ನಂತರ ನಾವೇನು ಈಗ ಬೆಳೆದು 2-3 ತಿಂಗಳಾಯ್ತು ಗಿಡ ನಾಟಿ ಮಾಡಿ ಅಂತ ಅಂದ್ಮೇಲೆ ಎಲೆಗಳು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತಲ್ವಾ, ಆ ಟೈಮಲ್ಲಿ ಟೆಬಿಕೋನೋಜೋಲ್ ಅಂತ ಬರುತ್ತೆ ಶಿಲೀಂಧ್ರನಾಶಕ. ಟೆಬಿಕೋನೋಜೋಲ್ ಅಥವಾ ಪ್ರೊಪಿಕೋನೋಜಲ್ ಇದನ್ನು ಸಹ 200 ml 200 L ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇಗೆ ಯೂಸ್ ಮಾಡಬಹುದು. ಮತ್ತೆ ಇದು ಒಂದು ಸರಿ ಅದು ರೋಗದ ಲಕ್ಷಣಗಳು ನಿಮ್ಮ ತೋಟದಲ್ಲಿ ಏನಾದರೂ ಕಂಡು ಬಂತು ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಸ್ಪ್ರೇ ಮಾಡಬೇಕಾಗುತ್ತೆ. ಈಗಲೂ ಸಹ 2-3 ತಿಂಗಳಾಗಿದೆ ಏನು ನಾಟಿ ಮಾಡಿ. ಸೊ ಹಾಗಾಗಿ ರೈತರೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಶುಂಠಿ ಬೆಳಿತಿರೋರು ಇದನ್ನ ಒಂದ್ ಸ್ಪ್ರೇ ತಗೊಳ್ಬೇಕಾಗುತ್ತೆ. ಟೆಬಿಕೋನೋಜೋಲ್ ಅಥವಾ ಪ್ರೊಪಿಕೋನೋಜೋಲ್ ಅಂತ ಬರುತ್ತೆ. 200 ml 200 L ನೀರಿನಲ್ಲಿ ಹಾಕಿ ಸ್ಪ್ರೇ ಕೊಡ್ಬೇಕಾಗುತ್ತೆ ಇದನ್ನ ಆದ್ಯತೆ ಮೇರೆಗೆ ಮಾಡಬೇಕಾಗುತ್ತೆ. ಹೌದೌದು, ಯಾಕೆಂದ್ರೆ ನಾವು ಹೋದ ವರ್ಷ ನೋಡಿದ್ವಿ ಈ ರೋಗನ ನೋಡಿದಾಗ ಒಂದು 5-6 ತಿಂಗಳಿಗೆ ಬಂತು ರೋಗ, ಗೆಡ್ಡೆಗಳಿಗೆ ಅಷ್ಟೊಂದೇನು ಎಫೆಕ್ಟ್ ಮಾಡ್ಲಿಲ್ಲ ಅದು. ಅದೇ 2-3 ತಿಂಗಳಿಗೂ ಆ ರೋಗ ಬಂತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಅಷ್ಟು ಬೆಳೆ ನಷ್ಟ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಮತ್ತೆ ಇದು ಎಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ ನಮಗೊಂದು 10 ಗಂಟೆಗಳ ಟೈಮಲ್ಲಿ ಬೇರೆ ಫೀಲ್ಡ್ಗಳಿಗೂ ಸಹ ಅದು ಸ್ಪ್ರೆಡ್ ಆಗುವ ಒಂದು ಸಾಧ್ಯತೆ ಇದೆ. ಮತ್ತೆ 20 ಕಿಲೋಮೀಟರ್ ದೂರದಲ್ಲಿ ಫೀಲ್ಡ್ಗಳಿದ್ರು ಸಹ ಅದು ಬಂದಿದೆ, ಪಕ್ಕದಲ್ಲೇ ಫೀಲ್ಡ್ ಇಲ್ಲ ಅಂದ್ರೂ ಸಹ ತೋಟಗಳಿಗೂ ಸಹ ಬಂದಿರೋದು ನೋಡಿದ್ದೀವಿ ಅದನ್ನ. ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಹೌದು, ಈಗ ನೋಡಿ ಇವರು ಹೇಳಿದಾಗೆ ವಿನೋದ್, ಮುಖ್ಯವಾಗಿ ಒಂದು 5-6 ತಿಂಗಳಿಗೆ ಬಂದ್ರೆ ಅಂತ ಸಮಸ್ಯೆ ಆಗಲ್ಲ, ಗೆಡ್ಡೆಗಳೆಲ್ಲ ಅಭಿವೃದ್ಧಿ ಆಗಿರ್ತವೆ. ಆಮೇಲೆ ಹೇಳಿದ್ರು ಎಲೆಗಳಿಗೆ ಗರಿಗಳಿಗೆ ಮಾತ್ರ ತೊಂದರೆ ಆಗುತ್ತೆ ಹಳದಿ ಆದಾಗ, ಗೆಡ್ಡೆಗಳ ಅಭಿವೃದ್ಧಿಗೆ ಅಷ್ಟು ತೊಂದರೆ ಆಗಲ್ಲ. ಆದ್ರೆ ಈಗೇನಾಗಿದೆ, ಸುಮಾರು 60-80 ದಿನ ಆಗಿದೆ ಅಂತ ಕುಶಾಲ್ ನಗರ ಮತ್ತೆ ಸೋಮವಾರಪೇಟೆ ತಾಲೂಕಲ್ಲಿ ಶುಂಠಿಯನ್ನ ಬಿತ್ತನೆ ಮಾಡಿ ಈ ಹಂತದಲ್ಲಿ ಬಂತು ಅಂದ್ರೆ ಬಹಳ ತೊಂದರೆ ಆಗ್ಬಿಡುತ್ತೆ, ಬೆಳವಣಿಗೆ ಆಗಲ್ಲ. ಬೆಳವಣಿಗೆ ಆಗಲ್ಲ ಒಂದು, ಮತ್ತೆ ಇದು ಬಹಳ ವೇಗವಾಗಿ ಹರಡುತ್ತೆ ಅಂತ. ಅದರಿಂದ ರೈತ ಬಾಂಧವರು ಎಲ್ಲೆಲ್ಲಿ ಇದರ ಒಂದು ಹಾವಳಿ ಕಂಡು ಬಂದಿದೆ, ಮಳೆ ಬಿಡು ಕೊಟ್ಟಾಗ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಅವರು ಹೇಳಿದಾಗೆ ಪ್ರೊಪಿಕೋನೋಜೋಲ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ, ಇನ್ನೊಂದು ಟೆಬಿಕೋನೋಜೋಲ್ ಅಂತ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಪ್ರತಿ ಒಂದು ಲೀಟ್ರ್ ನೀರಿಗೆ 2 ml ಪ್ರಮಾಣದಲ್ಲಿ ಹಾಕ್ಕೊಂಡು ಅವರು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಈ ಅಂದರೆ ಅವರು ಈಗ ಏನು ಅದನ್ನ ಕೊಟ್ರಲ್ಲ ಅವರು ಒಂದು ಶಿಫಾರಸನ್ನು, ಅದನ್ನು ನಾವು ಅನುಸರಿಸೋದು ಬಹಳ ಮುಖ್ಯ ಆಗುತ್ತೆ. ಅದು ಎಷ್ಟೆಷ್ಟು ಒಂದು ಪ್ರಮಾಣವನ್ನು ಅನುಸರಿಸಿ ನಾವು ಸಿಂಪರಣೆ ಮಾಡೋದು ಮುಖ್ಯ. ಈಗ ಪ್ರೊಪಿಕೋನೋಜೋಲ್ ಅಂತ ಒಂದು ಶಿಲೀಂಧ್ರನಾಶಕ, ಇನ್ನೊಂದು ಟೆಬಿಕೋನೋಜೋಲ್ ಅಂತ. ಇದನ್ನು ಪ್ರತಿ ಲೀಟ್ರ್ ನೀರಿಗೆ 1 ml ನಾನು ಮೊದಲು 200 ml ಅಂತ ಹೇಳಿದೆ ಒಂದು ಬ್ಯಾರಲ್ಗೆ, 200 ml ಅಲ್ಲ 100 ml 100 ml ಒಂದು ಬ್ಯಾರಲ್ ನೀರಿಗೆ ಹಾಕ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ ಇದರ ಒಂದು ನಿಯಂತ್ರಣಕ್ಕೆ. ಇದು ಪೈರಿಕುಲೇರಿಯಾ ಅಂತ ಒಂದು ಶಿಲೀಂಧ್ರದಿಂದ ಬರುವಂಥದ್ದು. ಇದ್ರ ಬಗ್ಗೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ನಮ್ಮ ಅಪ್ಪಂಗಳ ಒಂದು ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕಿಸ್ಬೋದು, ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಕೂಡ ಸಂಪರ್ಕಿಸ್ಬೋದು. ಮತ್ತು ಈ ಸೋಮವಾರಪೇಟೆ ತಾಲೂಕಿನಲ್ಲೇ ಕೆಲವು ಕಡೆ ಈ ದೈತ್ಯ ಬಸವನ ಹುಳುವಿನ ಕಾಟನೂ ಕೂಡ ಆಗಿದೆ ಅಂತ ಕೇಳಿದ್ದೀವಿ. ಹಾಗಾಗಿ ರೈತ ಬಾಂಧವರು ಇದರ ನಿಯಂತ್ರಣಕ್ಕೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೇಳೋಣ ಅಲ್ವಾ? ಯಾಕೆಂದರೆ ಈಗ ಮಳೆ ಹೆಚ್ಚಾಗಿದೆ, ತೋಟದಲ್ಲಿ ತೇವಾಂಶ ಹೆಚ್ಚಾಗಿರುವಾಗ ನಾವು ಈ ಬಸವನ ಹುಳುವಿನ ಕಾಟವನ್ನು ಕೆಲವು ಪ್ರದೇಶದಲ್ಲಿ ಕಾಣ್ತಾ ಇದ್ದೀವಿ, ಶನಿವಾರ ಸಂತೆ ಸುತ್ತಮುತ್ತ. ಅದರ ನಿಯಂತ್ರಣ ಕ್ರಮಗಳ ಬಗ್ಗೆ ಸ್ವಲ್ಪ ನಾವು ಮಾಹಿತಿ ಪಡ್ಕೊಳ್ಳೋಣ ಈಗ. ಖಂಡಿತ ಸರ್. ಆಫ್ರಿಕಾದ ದೈತ್ಯ ಶಂಕು ಹುಳುವಿನ ಮೂಲ ಪೂರ್ವ ಆಫ್ರಿಕಾ. ಅಕ್ಯಾಟಿನಿಡೆಯ ಕುಟುಂಬಕ್ಕೆ ಸೇರಿದಂಥ ಇದರ ವೈಜ್ಞಾನಿಕ ಹೆಸರು ಅಕ್ಯಾಟಿನಾ ಫುಲಿಕಾ ಅಂತ. 1847 ಮಾರಿಷಸ್ನಿಂದ ಇದು ಭಾರತಕ್ಕೆ ಬಂತು. ಇದು ಮುಖ್ಯವಾಗಿ ಪಪಾಯ, ರಬ್ಬರು, ಕೋಕೋ, ಬಾಳೆ, ಅಡಿಕೆಯಂತಹ 500 ಹೆಚ್ಚು ಜಾತಿಯ ಸಸ್ಯಗಳನ್ನು ತಿನ್ನುತ್ತೆ. ಈ ಶಂಕುಹುಳು ನಮ್ಮ ಕೃಷಿಗೆ ಗಣನೀಯವಾಗಿ ಹಾನಿಯನ್ನು ಉಂಟು ಮಾಡುತ್ತೆ. ಈ ಆಫ್ರಿಕಾದ ದೈತ್ಯ ಬಸವನ ಹುಳು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಪ್ರತಿ 10 ಚದುರ 2-70 ಹುಳುಗಳು ಇರ್ತವೆ. ಬಸವನ ಹುಳುಗಳು ಒಂದ್ಸಾರಿ ಮಿಲನವನ್ನು ಹೊಂದಿದ ನಂತರ ಅನೇಕ ತಿಂಗಳುಗಳ ಕಾಲ ಮೊಟ್ಟೆಯನ್ನು ಇಡ್ತವೆ. ಮೊಟ್ಟೆಗಳು ಹಳದಿ ಅಥವಾ ಕೆನೆ ಬಣ್ಣದಿಂದ ಕೂಡಿರ್ತವೆ. ಒಂದು ಗೊಂಚಲಿಗೆ 200 ವರ್ಷದಲ್ಲಿ 5-6 ಗೊಂಚಲು ಮೊಟ್ಟೆಗಳನ್ನು ಇಡ್ತವೆ. ಹಾಗೆಯೇ 90% ಮರಿಗಳು ಇದರಿಂದ ಬರ್ತವೆ. ಹಾಗಾಗಿ ಇವು ಬಹಳ ವೇಗವಾಗಿ ವಂಶಾಭಿವೃದ್ಧಿಯನ್ನು ಹೊಂದುತ್ತವೆ. ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವು ಕಾಣಿಸ್ಕೊಳ್ತವೆ. ಮರಿಗಳು 6 ದೊಡ್ಡದಾಗಿ ಸಾಯೋವರೆಗೂ ಕೂಡ ನಿರಂತರವಾಗಿ ಬೆಳೀತಾ ಹೋಗ್ತವೆ. ಸಾಮಾನ್ಯವಾಗಿ 5-6 ಕಾಲ ಜೀವಿಸ್ತವೆ, 10 ಕಾಲ ಇವು ಬದುಕ್ತವೆ. ಅತ್ಯಂತ ಬರದ ಪರಿಸ್ಥಿತಿಯಲ್ಲಿ ಗಾಳಿಗೆ ತಾಗಿದ ತಕ್ಷಣ ಗಟ್ಟಿಯಾಗುವಂತಹ ಕ್ಯಾಲ್ಸಿಯಂಯುಕ್ತ ಕವಚವನ್ನು ಇವು ಸ್ರವಿಸಿ 3 ಸುಪ್ತಾವಸ್ಥೆಯನ್ನು ಹೊಂದುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾವೆ. 2015 ಈ ಆಫ್ರಿಕಾ ಬಸವನ ಹುಳುವಿನ ಬಾಧೆ ಕೊಡಗು ಜಿಲ್ಲೆಯ ಶನಿವಾರ ಸಂತೆಯ ಬೆಳ್ಳಾರಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಕೆಲವು ಕಾಫಿ ತೋಟಗಳಲ್ಲಿ ಕಂಡುಬಂದಿದ್ದಾವೆ. ಈಗ ಸುಮಾರು 1600 ಪ್ರದೇಶಕ್ಕೆ ಇವು ವಿಸ್ತರಿಸಿದ್ದಾವೆ. ಪ್ರಾರಂಭದಲ್ಲೇ ಈ ಹುಳುಗಳನ್ನು ಸಂಗ್ರಹಿಸಿ ನಾಶ ಮಾಡಬೇಕಾಗತ್ತೆ. ಹಾಗೆಯೇ ಈ ಹುಳುವಿನ ಅಡಗುತಾಣಗಳನ್ನು ನಾಶಪಡಿಸೋದು ಬಹಳ ಉತ್ತಮವಾದಂಥ ನಿಯಂತ್ರಣ ಕ್ರಮ. ಈ ಬಸವನ ಹುಳುವಿನ ನಿಯಂತ್ರಣ ಕ್ರಮಗಳಿಗೆ ಬಂದರೆ, ನಿಗದಿತವಾಗಿ ಈ ಬಸವನ ಹುಳುಗಳನ್ನು ತೋಟದಿಂದ ನಾವು ಆರಿಸಿ ನಾಶ ಮಾಡಬೇಕಾಗತ್ತೆ. ಇದರಿಂದ ಇವುಗಳ ಸಂಖ್ಯೆಯನ್ನು ಗಣನೀಯವಾಗಿ ನಾವು ಕಡಿಮೆ ಮಾಡಬಹುದು. ಅನಗತ್ಯವಾದಂಥ ಈ ಕಳೆ ಗಿಡಗಳು, ಮರದ ತುಂಡುಗಳು ಈ ಶಂಕು ಹುಳುಗಳಿಗೆ ಆಶ್ರಯವನ್ನು ಕೊಡೋದ್ರಿಂದ ಅಂತಹ ಆಶ್ರಯ ತಾಣಗಳನ್ನು ನಾವು ತೆಗೆದುಹಾಕಬೇಕಾಗತ್ತೆ. ಚಿಪ್ಪಿನ ಸುಣ್ಣದ ಪುಡಿ, ಬ್ಲೀಚಿಂಗ್ ಪುಡಿ ಅಥವಾ ಉಪ್ಪನ್ನು ಈ ಶಂಕು ಹುಳುಗಳ ಮೇಲೆ ಹೆಚ್ಚಾಗಿ ಇರುವಂಥ ಕಡೆಗಳಲ್ಲಿ ನಾವು ಬಳಸ್ಕೋಬಹುದು. ಇನ್ನು ಈ ಶಂಕು ಹುಳುಗಳು ಕೆಲವೊಂದು ಪದಾರ್ಥಗಳಿಗೆ ಆಕರ್ಷಿತವಾಗ್ತವೆ. ತೋಟದಲ್ಲಿ ಈ ಪಪ್ಪಾಯ ಗಿಡದ ಕಾಂಡ ಅಥವಾ ಎಲೆ ಅಥವಾ ತೇವ ಇರುವಂಥ ಗುಡಿ ಚೀಲವನ್ನು ಇಡೋದ್ರಿಂದ ಈ ಹುಳುಗಳು ಅದರ ಸಮೀಪ ಬರ್ತವೆ. ಈ ರೀತಿ ಬಂದಂಥ ಹುಳುಗಳನ್ನು ನಾವು ಸಂಗ್ರಹಿಸಿ ನಾಶ ಮಾಡಬಹುದು. ಇನ್ನು ರಾಸಾಯನಿಕಗಳ ಬಳಕೆಗೆ ಬಂದರೆ, 200 ಇದರ ಮೆಟಾಲ್ಡಿಹೈಡ್ ಪುಡಿಯನ್ನು 60 ಅಕ್ಕಿಯ ತೋಡಿನ ಜೊತೆಯಲ್ಲಿ ಮಿಶ್ರ ಮಾಡಬೇಕು. ಆನಂತರ 6 ಬೆಲ್ಲವನ್ನು 5 ಬಿಸಿನೀರಿನಲ್ಲಿ ನಿಧಾನವಾಗಿ ಕರಗಿಸಿ ಈ ಬೆಲ್ಲದ ದ್ರಾವಣಕ್ಕೆ 300 ಹರಳೆಣ್ಣೆ ಮಿಶ್ರಣವನ್ನು ಮಾಡಬೇಕು. ಈ ದ್ರಾವಣವನ್ನು ನಿಧಾನವಾಗಿ ನಾವು ತೌಡು ಮತ್ತು ಈ ಮೆಟಾಲ್ಡಿಹೈಡ್ ಮಿಶ್ರಣದೊಂದಿಗೆ ಚೆನ್ನಾಗಿ ಕಲಸಬೇಕಾಗತ್ತೆ. ಅಗತ್ಯ ಇದ್ದರೆ ನೀರನ್ನು ಸೇರಿಸ್ತಾ ನಾವು ಕಲಸಬಹುದು. ನಾವು ತಯಾರಿಸುವಂಥ ಮಿಶ್ರಣ ತುಂಬ ತೇವನು ಕೂಡ ಆಗಿರಬಾರ್ದು ಅಥವಾ ತುಂಬ ಗಟ್ಟಿ ಕೂಡ ಆಗಬಾರ್ದು. 1 ಪ್ರದೇಶದಲ್ಲಿ 150 ಮಿಶ್ರಣದ ಉಂಡೆಗಳನ್ನು 400 ಜಾಗದಲ್ಲಿ ಪ್ರತಿ 4 ಗಿಡಗಳ ಮಧ್ಯದಲ್ಲಿ ನಾವು ಇರಿಸಬೇಕಾಗತ್ತೆ. ಇನ್ನು ಪಪಾಯ ಮತ್ತು ರಾಸಾಯನಿಕಗಳ ಬಳಕೆಯನ್ನು ಕೂಡ ನಾವು ಮಾಡಬಹುದು. 200% ಮೆಟಾಲ್ಡಿಹೈಡ್ ಪುಡಿಯನ್ನು ಕತ್ತರಿಸಿದಂಥ 60 ಪಪಾಯ ಹಸಿಕಾಯಿ ಅಥವಾ ಪಪಾಯ ಎಲೆಗಳು ಅಥವಾ ಪಪಾಯ ಕಾಂಡಗಳನ್ನು ಬೆರೆಸ್ಕೊಂಡು, ಆನಂತರ 6 ಈ ಪುಡಿ ಬೆಲ್ಲವನ್ನು ಇದರ ಜೊತೆಯಲ್ಲಿ ಮಿಶ್ರಣ ಮಾಡಬೇಕು. 1 ಪ್ರದೇಶಕ್ಕೆ 150 ಮಿಶ್ರಣದ ತುಂಡುಗಳನ್ನು 400 ಜಾಗದಲ್ಲಿ ಪ್ರತಿ 4 ಗಿಡಗಳ ಮಧ್ಯದಲ್ಲಿ ನಾವು ಇಡಬೇಕಾಗತ್ತೆ. ಮೆಟಾಲ್ಡಿಹೈಡ್ ಹರಳುಗಳ ಬಳಕೆಯನ್ನು ಕೂಡ ನಾವು ಮಾಡ್ಕೋಬಹುದು. ಎಲ್ಲೆಲ್ಲಿ ಬಸವನ ಹುಳುಗಳ ಓಡಾಟ ಇರುತ್ತೆ ಅಂತಹ ಜಾಗದಲ್ಲಿ ನಾವು 5% ಮೆಟಾಲ್ಡಿಹೈಡ್ ಹರಳುಗಳನ್ನು ಕೂಡ ಹರಡಬಹುದು. ಸಾಮಾನ್ಯವಾಗಿ ಈ ಬಸವನ ಹುಳುಗಳು ಹಗಲೊತ್ತು ನಿಷ್ಕ್ರಿಯವಾಗಿರ್ತವೆ, ಅಂದರೆ ಚಟುವಟಿಕೆಯಿಂದ ಕೂಡಿರೋದಿಲ್ಲ. ರಾತ್ರಿ ವೇಳೆ ಆಹಾರವನ್ನು ಹುಡುಕ್ತಾ ಹೊರಗಡೆ ಬರ್ತವೆ, ಚಟುವಟಿಕೆಯನ್ನು ಕೂಡಿರ್ತವೆ. ಹಾಗಾಗಿ ಈ ಔಷಧಿಯ ಉಂಡೆಗಳನ್ನು ಸಂಜೆ ಹೊತ್ತಿನಲ್ಲಿ ಬಳಸಬೇಕಾಗತ್ತೆ. ಮಾರನೇ ದಿನ ಬೆಳಗ್ಗೆ ಸತ್ತಂಥ ಹುಳುಗಳನ್ನು ನಾವು ಆರಿಸಿ ನಾಶ ಮಾಡಬೇಕಾಗತ್ತೆ. ಔಷಧಿಗಳನ್ನು ತಯಾರಿಸುವಾಗ, ಬಳಸುವಾಗ ಮತ್ತು ಈ ಸತ್ತಂಥ ಹುಳುಗಳನ್ನು ಆಯುವಾಗ ಕೈಗೆ ಕವಚಗಳನ್ನು ಧರಿಸಬೇಕು. ಬೇರೆ ಪ್ರದೇಶಗಳಿಗೆ ಈ ಬಸವನ ಹುಳುಗಳು ಹರಡದಂತೆ ನಾವು ನೋಡ್ಕೋಬೇಕಾಗತ್ತೆ. ಇದಕ್ಕಾಗಿ ಈ ಬಸವನ ಹುಳು ಬಾಧಿತ ಪ್ರದೇಶಗಳಿಂದ ಕಾಡುಮಣ್ಣು, ಕೊಟ್ಟಿಗೆ ಗೊಬ್ಬರ ಅಥವಾ ಈ ಕಾಫಿ ಸಸಿಗಳನ್ನು ತೆಗೆದುಕೊಳ್ಳದೇ ಇರೋದು ಒಳ್ಳೆಯದು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮುಖ್ಯವಾಗಿ ತೋಟದಲ್ಲಿ ತೇವಾಂಶ ಹೆಚ್ಚಿದ್ದಾಗ ಮತ್ತು ಅಡುಗು ತಾಣಗಳಿದ್ದಾಗ ಈ ಬಸವನ ಹುಳುವಿನ ಕಾಟ ಅದೇ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಇವು ಬಹಳ ದೊಡ್ಡದಾಗಿರ್ತವೆ, ನಮಗೇನೆ ಒಂದು ರೀತಿ ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಕಸಿವಿಸಿ ಆದಂಗೆ ಆಗುತ್ತೆ. ಅಷ್ಟು ದೊಡ್ಡ ದಪ್ಪವಾಗಿ ಎಲ್ಲ ಇರ್ತವೆ. ಆದ್ದರಿಂದ ರೈತರು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಾಗಿ ಇದ್ದು ನಿಯಂತ್ರಣ ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ಹಾಂ ನಮಸ್ತೆ ಸರ್. ನಮಸ್ತೆ, ತಾವು? ಗಣೇಶ್ ಕುಮಾರ್ ಕೋತೂರು. ಹಾಂ ಗಣೇಶ್ ಅವರು, ಹೇಗಿದೆ ಈಗ ಎಲ್ಲ ಮಳೆ ಬೆಳೆ? ಮಳೆ ಮಳೆ ನಾನು ಜ್ಞಾನ ಮಾಡ ಸರ್, ಆರಿದ್ರ ನಕ್ಷತ್ರ ಆಯ್ತು ಅಂತ ಚೆನ್ನಾಗಿ ಬಾರಿಸ್ತಾ ಇದೆ ಈಗ. ಒಳ್ಳೆ ಮಳೆ ಅಲ್ವಾ? ಗೊಬ್ಬರ ಹಾಕ್ಲಿಕ್ಕೆ ಇಡೇ ಕೊಡ್ತಾ ಇಲ್ಲ. ಯಾವುದು ಕಾಫಿಗ? ಹೌದು ಸರ್. ಅಂದ್ರೆ ಪ್ರಾರಂಭದಲ್ಲಿ ಕೊಟ್ಟಿರ್ಲಿಲ್ವಾ ನೀವು? ಕೊಡ್ಲಿಕ್ಕೆ ಅಂತ ತಂದಿಟ್ಟಿದೆ, ಪ್ರಾರಂಭದಿಂದಲೇ ಮಳೆ ಅಲ್ಲ ಸರ್. ಹೌದೌದು, ಮೇ ಇಂದಲೇ ಈಗ ಸರಿ ಮೇ ಮಧ್ಯದಿಂದಲೇ ಶುರುವಾಗಿದೆ. ಹೌದೌದು, ಮೇ ಮಧ್ಯದಿಂದ 54 ಇಂಚ್ ಮಳೆ ಮೇಲೆ ಆಯ್ತು. ಹೌದೌದು, ಇವತ್ತು ಕೆಲವು ಪ್ರದೇಶದಲ್ಲಿ ನಾನು ಹೌದೌದೌದು ಅದ್ರೆ ಪುನಃ ಜಾಸ್ತಿ ಇದೆ. ಕೆಲವು ಪ್ರದೇಶದಲ್ಲಂದೂ 100 ಇಂಚ್ ಮಳೆ ಆಗಿದೆಯಂತೆ ಕೊಡಗದಲ್ಲೇನೆ. ಅಂದ್ರೆ ಅವ್ರಿಗೆ ನೋಡಿರಿ ನೀವು, 250 ಸೆಂಟಿಮೀಟರ್ ಅಂದ್ರೆ 2500 ಮಿಲಿಮೀಟರ್. ಅಲ್ಲಿಗೆ ಹೆಚ್ಚು ಕಮ್ಮಿ ಒಂದು ವರ್ಷದ ಮಳೆನೆ ಆಯ್ತು. ನನಗೆ ಸರ್ ಬಸವನ ಹುಳು ಕಾಟ ಇಲ್ಲ ನಮಗೆ, ಈ ಸೈಡ್ ಬಹಳ ಕಡಿಮೆ ಬಸವನ ಹುಳು ಕಾಟ. ಅಂದ್ರೆ ಪೂರ್ವ ದಿಕ್ಕಿಗೆ ನನ್ನ ಭೂಮಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಡೌನ್ ಇದೆ, ಒಂದು ಅಳತೆ ಡೌನ್. ಅಂದ್ರೆ ಗೊಬ್ಬರ ಹಾಕಿದ್ರೆ ಹೋಗ್ಬಿಡ್ತದೆ ಅಂತ ಹೆದರಿಕೆ. ಅಂದ್ರೆ ಇಳಿಜಾರಿರೋದ್ರಿಂದ. ಹೌದೌದು, ಸ್ವಲ್ಪ ಡೌನ್ ಇದೆ. ಕಾಫಿ ಬೆಳೆಗ? ಹೌದು ಸರ್. ಅಂದ್ರೆ ಈಗ ಆ ಇಳಿಜಾರಿದ್ದಾಗ ಏನ್ ಮಾಡ್ಬೇಕು ಅಂತಾರೆ ಅಂದ್ರೆ, ನಿಮ್ದು ಕಾಫಿ ಗಿಡ ಇರುತ್ತಲ್ಲ, ಕಾಫಿ ಗಿಡದ ಮೇಲ್ಭಾಗದಲ್ಲಿ ಅಂದ್ರೆ ಇಳಿಜಾರನ್ನ ಕಾಫಿ ಗಿಡದ ಕೆಳಭಾಗ ಮೇಲ್ಭಾಗಕ್ಕೆ ಹಾಕಿ, ಕುದುರೆ ಲಾಳಾಕೃತಿ ಬರುತ್ತ, ಅರ್ಧ ಚಂದ್ರಾಕೃತಿ, ಅರ್ಧ ಚಂದ್ರಾಕೃತಿ ರೀತಿಯಲ್ಲಿ ಹಾಕ್ಬೇಕು ಅಂತ. ಗೊಬ್ಬರ ಇಳಿಜಾರನ ಮೇಲ್ಭಾಗಕ್ಕೆ ಹಾಕ್ಬೇಕು ಅಂತ. ಅದೇ ಮಳೆ ಬಿಡುವು ಕೊಟ್ಟಾಗ್ಲೇ ಅದು ಹಾಕ್ಬೇಕು. ಅದು ಮಳೆ ಬಿಡುವು ಅಂದ್ರೆ ಸಾಧಾರಣ ಬಿಡು ಕೊಟ್ಟಮೇಲೆ ಸಾಯಂಕಾಲ ಹೊರದ್ರು ಸಾಕಲ್ಲ ಸರ್. ಹೌದೌದೌದೌದು, ಬಹಳ ಕಷ್ಟ ಆಗುತ್ತೆ. ಹೌದೌದೌದೌದೌದು, ಮತ್ತೆ ಕೆಲವು ಕಡೆ ಈ ಕೊಳೆ ರೋಗ ಇಂಥದ್ದು ಕಾಣಿಸ್ಕೊಳ್ತಾ ಇದೆ ಅಂತಂದು ಒಂದು ವರದಿಗಳು ಬಂದಿದಾವೆ ಗಣೇಶ್ ಕುಮಾರ್, ನಿಮ್ ಕಡೆ? ನಮ್ಮಲ್ಲಿ ಬಸವನ ಹುಳು ಬಾಧೆ ಕಡಿಮೆ. ಬಸವನ ಹುಳು ಇಲ್ಲ, ಅಲ್ಲೇ ಕೊಳೆ ರೋಗ ಅಂತಾರಲ್ಲ. ಕೊಳೆ ರೋಗ ಅದೇ ಈ ಕಾಫಿ ಜಂಪೆ ಕಪ್ಪು ಕಟ್ಟೋದು. ಹೌದೌದೌದೌದು, ಕುದುರೋದು. ನಿಜ ನಿಜ, ಅದಿಲ್ಲ ನಮ್ಮಲ್ಲಿ ಬಂದಿಲ್ಲ ದೇವರದಿಂದ. ಅಂದ್ರೆ ವಿಶೇಷವಾಗಿ ಈಗ ಈ ಒಂಥರ ಕಣಿವೆ ಪ್ರದೇಶಗಳು ಇರ್ತಾವಲ್ಲ, ಇಳಿಜಾರಲ್ಲಿ ಮತ್ತೆ ಈ ಬೆಳಗ್ಗೆ ಹೊತ್ತು ವಿಪರೀತ ಮಂಜು ರೀತಿಯಲ್ಲಿ ಮುಸುಕೊಂಡಿರುತ್ತೆ. ಬೆಳಗ್ಗೆ 8-9 ಗಂಟೆ ಆದ್ರೂ ಇರುತ್ತಲ್ಲ ಆರ್ದ್ರತೆ, ಇದು ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದ ಆ ಒಂದು ಪ್ರದೇಶದಲ್ಲಿ ತೋಟಗಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ಅಂತ. ಅದು ಒಂದು ಸಮಸ್ಯೆ ಇದೆ. ಮತ್ತೆ ಉಳಿದ ಬೆಳೆಗಳು ಹೇಗಿದಾವೆ ನಿಮ್ದು? ಎಲ್ಲ ಚೆನ್ನಾಗಿದೆ ಸರ್ ದೇವರದಿಂದ. ಕರಿಮೆಣಸು? ಕರಿಮೆಣಸು ಪರವಾಗಿಲ್ಲ, ನಾನ್ ನಡ್ತಾ ಇದ್ದೀನಿ, ಬಳ್ಳಿಯೇ ಕಟ್ ಮಾಡಿ ನಡೋದು ಸರ್. ಬಳ್ಳಿನೇ ಮಾಡ್ತಾ ಇದ್ದೀರಿ? ಹೋಗ್ತಾ ಇರ್ಲಿ ಬರ್ತಾ ಇರ್ಲಿ, ಅಲ್ಲ ಅದು ಸತತವಾಗಿ ಮಾಡ್ತಾ ಇರ್ಬೇಕಾಗತ್ತದು. ರೋಗ ಬಂದಾಯ್ತವೆ, ಬಳ್ಳಿ ಸಾಯ್ತವೆ, ತೊಂದ್ರೆ ಇಲ್ಲ, ನಡ್ತಾ ಇರೋದು. ಎಷ್ಟು ಕಣ್ಣಿನ ಒಂದು ಬಳ್ಳಿ ನೆಡ್ತೀರ? ನಾನು ಈಗ 2 ದಿವಸದಲ್ಲಿ ಒಂದು 100-120 ಮರಕ್ಕೆ ನೆಟ್ಟಿದ್ದೀನಿ, ಇನ್ನೊಂದು 70 ಮರ ನೆಡ್ಲಿಕ್ಕೆ ಬಾಕಿ ಇದೆ. ಅಂದ್ರೆ ಇನ್ನು ಬಳ್ಳಿ ಇಲ್ಲ ಸರ್, ಯಾರು ಕೊಡೋದಿಲ್ಲ. ಅಲ್ಲ ಇನ್ನೂ ನೆಡೋದಕ್ಕೆ ಅವಕಾಶ ಇದೆ ನಿಮಗೆ, ಯಾಕೆಂದ್ರೆ ಮಳೆಗಾಲದಲ್ಲಿ ನೆಡಬಹುದು, ಮಳೆ ಬಿಡು ಕೊಟ್ಟಾಗ ನೀವು ನೆಡಬಹುದು. ಹೌದು ನೆಡಬಹುದು. ಅಂದ್ರೆ ಗೊಬ್ಬರ ಕೊಡ್ಲಿಕ್ಕೆ ಬಾರಿ ಕಷ್ಟ ಆಗಿ ಕಾಣ್ತಾ ಇದೆ. ಗೊಬ್ಬರ ಕೊಡೋದಕ್ಕೆ ನಿಮ್ಗೆ ಅವಕಾಶ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ ಸರ್. ಭತ್ತ ಏನ್ ಬೆಳೆಯಿಲ್ಲ ಅಲ್ಲ ನೀವು? ಭತ್ತ ಬೆಳೀತಾ ಇದ್ದೆ, ಅಡಿಕೆ ಹಾಕ್ಬಿಟ್ಟೆ ಸರ್. ಸರಿ ಸರಿ ಸರಿ, ಹೊರಗೆಲ್ಲ ಬೆಳಿತೀನಿ. ಆದ್ರೆ ನಾನು ಸಿಕ್ಕಲಿಲ್ಲ, ಇವತ್ತು ಸಹ ಇತ್ತು, ಆದ್ರೂ ನನಗೆ ಎಡೆ ಸಿಕ್ಕಲಿಲ್ಲ ಸರ್. ಅಡಿಕೆಗೆ ಏನ್ ಸಮಸ್ಯೆ ಇಲ್ಲ? ಬಸ್ಸಿಗಾಲ್ವೆ ಎಲ್ಲ ಚೆನ್ನಾಗಿದೆ? ಸಮಸ್ಯೆ ಇಲ್ಲ ಸರ್, ಚೆನ್ನಾಗಿದೆ. ಬಸ್ಸಿಗಾಲ್ವೆ ಎಲ್ಲ ತೆಗ್ದಿದ್ದೀರಾ? ಹೌದೌದು, ಅದೆಲ್ಲ ತೊಂದ್ರೆ ಇಲ್ಲ. ಅದ್ರ ಎಡೆಯಲ್ಲಿ ಹಸಿ ಮೆಣಸು ಬದ್ನೆ ಅದನ್ನೆಲ್ಲ ಮಾಡ್ತಾ ಇರ್ತೀನಿ. ಅದಕ್ಕೇನು ಗೊಬ್ಬರ ಕೊಡಕ್ಕೆ ಏನ್ ತೊಂದರೆ ಆಗಿಲ್ಲ? ಏನಿಲ್ಲ ಸರ್, ಅದಕ್ಕೆ ಕೊಡ್ತಾ ಇದ್ದೀನಿ ಗೊಬ್ಬರ, ಪುನಃ ಒಂದ್ ರೌಂಡ್ ಕೊಡ್ತೀನಿ. ಅದೇನು ಲೆವೆಲ್ ಪ್ಲೇಸ್ ಅಲ್ಲಿ ಇದೆ. ಏನ್ ಸಮಸ್ಯೆ ಇಲ್ಲ, ಇದು ಇಳಿಜಾರಿರೋದ್ರಿಂದ ನಿಮಗೆ ಸಮಸ್ಯೆ ಆಗ್ತಾ ಇದೆ. ಹೌದೌದು, ತೋಟದಿಂದ ಇಳಿಜಾರಲ್ಲ. ಇಳಿಜಾರಿದ್ದಾಗ ನೀವು ಕಾಫಿ ಬುಡ್ದ ಒಂದು ಇಳಿಜಾರದ ಮೇಲ್ಭಾಗದಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಆಗೋದಿಲ್ಲ, ದೊಡ್ಡ ಮಳೆ ಬಂದ್ರೆ ಹೋಗ್ಬಿಡುತ್ತೆ ಸರ್. ಅದೇ ಅದೇ, ಮತ್ತೆ ಹೋಗುತ್ತೆ. ಸಾಕಷ್ಟು ಬಿಡು ಕೊಡ್ಲೇಬೇಕಾಗತ್ತೆ. ಇಷ್ಟೊತ್ತಿಗೆ ಕೊಟ್ಟಿದ್ರೆ ಚೆನ್ನಾಗಿರೋದು. ಈಗ ಜುಲೈ ಆಗಸ್ಟ್ ಅಂತ ಅಂದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಇವತ್ತು ಹೇಳ್ತಾರೆ, ಕೆಲವು ಜನ ಹೇಳ್ತಾರೆ, ಗೊಬ್ಬರ ಹಾಕಿದ್ರೆ ತೋಟದಲ್ಲಿ ಹಾಕಿದ್ದೆ ಅದು ಎಲ್ಲಿ ಹೋಯ್ತದೆ, ತೋಟದಲ್ಲಿ ಇರ್ತದೆ ಹೇಗೆ ಸರ್? ನೀರೆಲ್ಲ ಕೊಚ್ಚಿ ಹೋದ್ಮೇಲೆ ಹೇಗೆ ಸರ್ ತೋಟದಲ್ಲಿ? ಅಲ್ಲ, ಇದಕ್ಕೆಲ್ಲ ತೊರೆ ನೀರಿಗೆಲ್ಲ ಸೇರುತ್ತೆ ಅದು, ಯಾಕಂದ್ರೆ ಇಷ್ಟೊಂದು ಮಳೆ. ಈಗ ಒಂದು ಪ್ರಶ್ನೆ ಗಣೇಶ್ ಕುಮಾರ್, ಕೇಳಿ ಸರ್. ಕರಿಮೆಣಸಿನಲ್ಲಿ ಯಾವ ಕವಲುಗಳು ಬಳಸ್ತೀರ ನೀವು ನಿಮ್ಮ ಒಂದು ನೆರದಕ್ಕೆ ನೆಡ್ಲಿಕ್ಕೆ? ಪನ್ನಿಯೂರು, ಕರಿಮುಂಡ. ಅಲ್ಲ, ಅವು ತಳಿಗಳಾಯ್ತು, ಎಂತ ಬಳ್ಳಿಗಳು ನೆಡ್ತೀರ ಅಂತ? ಬಳ್ಳಿಗಳು ಬಳ್ಳಿಗಳಂದ್ರೆ ನಾನು ಬಳ್ಳಿ ಗಿಡದಿಂದ ಬಳ್ಳಿಯಿಂದ ಹಬ್ಬತರ ನೆಲಕ್ಕೆ ಓಡ್ತಾ ಓಡ್ಕವಲು ಅಂತಾರಲ್ಲ, ಅದನ್ನ ನಾನು ಕಟ್ ಮಾಡಿ ನೆಡ್ತೇನೆ. ಸರಿ ಸರಿ, ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಓಡ್ಕವಲುಗಳು ಅಂತಾರೆ ರನ್ನರ್ಸ್. ಅಲ್ಲಿ ಎಷ್ಟು ಮೂರು ಗೆಣ್ಣಲ್ಲಿ ನೆಡ್ತೀರ? ಇಲ್ಲ, ಐದು ಗೆಣ್ಣೆ ನೆಡ್ತೇನೆ. ಐದು ಗೆಣ್ಣೆ ಸ್ವಲ್ಪ ದೊಡ್ಡದಾಗಿ ನೆಟ್ರೆ ಇನ್ನೂ ಒಳ್ಳೇದೇನೆ. ಸರಿ, ಅಂದ್ರೆ ನಿಮಗೆ ಜಾಸ್ತಿ ಗೆಣ್ಣು ಬೆಳೆಸ್ದಂಗೆಲ್ಲ ನಿಮಗೆ ಒಂದು ನೆಡೋದಕ್ಕೆ ಅದು ಬಳ್ಳಿ ಸಿಗತ್ ಕಡಿಮೆ ಆಗತ್ತೆ, ಅದೊಂದು ಸಮಸ್ಯೆ ಆಗ್ಬಹುದು. ಹೌದೌದು, ಬಳ್ಳಿ ಇದೆ ನಂದ್ರಲ್ಲಿ ಇದೆ, ಸ್ವಲ್ಪ ಕಾಯಿಲೆ ಬಳ್ಳಿಗಳು ನೋಡಿ ನೆಡ್ಬೇಕು ಸರ್. ಸರಿ ಗಣೇಶ್, ಕರೆ ಮಾಡಿದ್ಕೆ ಧನ್ಯವಾದಗಳು. ನಮಸ್ಕಾರ. ಆಯ್ತು ಸರ್, ತುಂಬಾ ಧನ್ಯವಾದ. ಈಗ ಗಣೇಶ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಇನ್ನೊಂದು ವಿಚಾರ ಅಂದರೆ, ಕೆಲವು ಕಾಫಿ ತೋಟಗಳಲ್ಲಿ ಅತಿಯಾಗಿ ಮಳೆ ಆದ್ದರಿಂದ ಮತ್ತೆ ಒಂದು ರೀತಿ ಮೋಡ ಮುಸುಕ್ದಂದ ವಾತಾವರಣ, ಕಣಿವೆ ಪ್ರದೇಶ ಇದ್ದಾಗ ಇಳಿಜಾರು ಪ್ರದೇಶದಲ್ಲಿ ಮಂಜು ಮುಸುದಾಗ ಈ ಕಪ್ಪು ಕೊಳೆ ಮತ್ತು ತೊಟ್ಟು ಕೊಳೆ ರೋಗಗಳು ಕಂಡುಬಂದಿದ್ದಾವೆ ಅಂತ ವರದಿಯಾಗಿದೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಪಡ್ಕೊಳ್ಳೋಣ ಅಲ್ವೇ? ಖಂಡಿತ ಸರ್. ಮಳೆಗಾಲದಲ್ಲಿ ಕಾಫಿ ಬೆಳೆಯಲ್ಲಿ ಕಂಡುಬರುವಂಥ ಮುಖ್ಯವಾದ ರೋಗ ಅಂದರೆ ಕಪ್ಪು ಕೊಳೆ ರೋಗ. ಇದು ಅರೇಬಿಕಾ ಮತ್ತು ರೋಬಸ್ಟ ಕಾಫಿಗಳಲ್ಲಿ ಮಳೆಗಾಲದಲ್ಲಿ ಹೆಚ್ಚಾಗಿ ಬರುತ್ತೆ. ವಿಶೇಷವಾಗಿ ಈ ರೋಗವನ್ನು ನಮ್ಮ ದೇಶದಲ್ಲಿ ಈ ನೈಋತ್ಯ ಮುಂಗಾರು ಮಳೆ ಸಂದರ್ಭದಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಈ ಕಪ್ಪು ಕೊಳೆ ರೋಗಕ್ಕೆ ಅನುಕೂಲಕರವಾದಂಥ ಅಂಶಗಳು ಅಂದರೆ ಬಿಡುವಿಲ್ಲದೆ ಒಂದೇ ಸಮನಾಗಿ ಮಳೆ ಬರೋದು, ಮತ್ತು ತಂಪಾದಂಥ ಹವಾಮಾನ, ವಾತಾವರಣದಲ್ಲಿ 95%-100% ಆರ್ದ್ರತೆ ಅಂದರೆ ಹ್ಯುಮಿಡಿಟಿ ಇರುವಂಥದ್ದು, ಜೊತೆಗೆ ಈ ಕಣಿವೆಗಳಲ್ಲಿ ಗಾಳಿ ಬೆಳಕಿಗೆ ಅವಕಾಶ ಇಲ್ಲದಂತೆ ದಟ್ಟವಾದಂಥ ನೆರಳು, ಮಳೆಗಾಲದಲ್ಲಿ ಆಗಾಗ್ಗೆ ಮತ್ತು ನಿರಂತರವಾಗಿ ಬರುವಂಥ ಮಂಜು, ಇವು ಈ ಕಪ್ಪು ಕೊಳೆ ರೋಗ ಹೆಚ್ಚಾಗೋದಕ್ಕೆ ಸಹಕಾರಿಯಾಗುವಂಥ ಅಂಶಗಳು. ಈ ಕಪ್ಪು ಕೊಳೆ ರೋಗದ ಲಕ್ಷಣಗಳಿಗೆ ಬಂದರೆ, ಕಪ್ಪು ಕೊಳೆ ಶಿಲೀಂಧ್ರ ಎಲೆಗಳಿಗೆ, ಬಲಿತಾ ಇರುವಂಥ ಕಾಯಿಗಳಿಗೆ ಮತ್ತು ಎಳೆ ಚಿಗುರುಗಳಿಗೆ ತಗುಲುತ್ತೆ. ರೋಗಪೀಡಿತ ಎಲೆ, ಕಾಯಿ ಮತ್ತು ಚಿಗುರುಗಳು ಕಪ್ಪಾಗಿ ಕೊಳೆತಾ ಇರೋದನ್ನು ನಾವು ಕಾಣಬಹುದು. ರೋಗಪೀಡಿತ ಎಲೆಗಳು ರೆಂಬೆಗಳಿಂದ ಕಳಚಿಕೊಂಡು ತೆಳ್ಳನೆಯ ಶಿಲೀಂಧ್ರದ ದಾರದೊಂದಿಗೆ ನೇತಾಡ್ತಾ ಇರ್ತವೆ. ಹಸಿರು ಕಾಯಿಗಳಲ್ಲಿ ಪಕ್ಕದಿಂದ ಕಪ್ಪು ಬಣ್ಣಕ್ಕೆ ತಿರುಗೋದಕ್ಕೆ ಪ್ರಾರಂಭಿಸಿ ಕ್ರಮೇಣ ಸಣ್ಣ ಸುತ್ತುಗಳಾಗಿ ಹಬ್ಬುತ್ತೆ. ಶಿಲೀಂಧ್ರದ ತಂತುಜಾಲ ವಿಶಿಷ್ಟವಾಗಿ ಈ ಕಾಫಿ ರೆಕ್ಕೆಗಳ ಮೇಲೆ, ಎಲೆ ತೊಟ್ಟು ಹಾಗೆಯೇ ಎಲೆಗಳ ತಳಭಾಗದಲ್ಲಿ ಹೆಚ್ಚಾಗಿ ಹರಡಿರೋದನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಗಮನಿಸಬಹುದು. ರೋಗಪೀಡಿತ ಎಲೆಗಳು ಮತ್ತು ಕಾಯಿಗಳು ಒಣಗಿದಾಗ ಅವುಗಳಲ್ಲಿ ಪರಸ್ಪರ ಚೆನ್ನಾಗಿ ಹೆಣೆದುಕೊಂಡಂಥ ಶಿಲೀಂಧ್ರದ ಎಲೆಗಳ ಬಿಳಿಯ ಬಲೆ ಕಾಣಿಸುತ್ತೆ. ರೋಗ ಹೆಚ್ಚಾಗುವಂಥ ಹಂತದಲ್ಲಿ ರೋಗಪೀಡಿತ ಎಲೆಗಳು ಮತ್ತು ಕಾಯಿಗಳು ಉದುರುತ್ತವೆ. ಮಳೆಗಾಲದಲ್ಲಿ ಈ ಕಾಫಿನಲ್ಲಿ ಎಲೆ ಮತ್ತು ಕಾಯಿಗಳ ತೊಟ್ಟು ಕೊಳೆಯುವಂಥ ರೋಗ ಕೂಡ ಕಂಡುಬರುತ್ತೆ. ಈ ರೋಗ ಬರೋದಕ್ಕೆ ಅನುಕೂಲಕರವಾದಂಥ ವಾತಾವರಣದ ಅಂಶಗಳು ಅಂದರೆ ಕಡಿಮೆ ಉಷ್ಣಾಂಶ, ಜೊತೆಗೆ ವಾತಾವರಣದಲ್ಲಿ ಅಧಿಕ ಆರ್ದ್ರತೆ ಅಂದರೆ 95%-100% ಈ ವಾತಾವರಣದಲ್ಲಿ ತೇವಾಂಶ ಇರುವಂಥದ್ದು, ಮಳೆ ಅಥವಾ ಮಂಜಿನಿಂದ ಗಿಡದ ಮೇಲ್ಪದರ ನೆನೆತಾ ಇರುವಂಥದ್ದು, ಕಾಯಿ ಅಥವಾ ಎಲೆಯ ತೊಟ್ಟಿನ ಗಾಯ ಮತ್ತು ಮಳೆಗಾಲದಲ್ಲಿ ಹೆಚ್ಚಾಗುವಂಥ ಮಣ್ಣಿನ ತೇವಾಂಶ ಈ ಎಲೆ ಮತ್ತು ಕಾಯಿಗಳ ತೊಟ್ಟು ಕೊಳೆಯುವ ರೋಗಕ್ಕೆ ಮುಖ್ಯವಾದಂಥ ಅಂಶಗಳು. ಇನ್ನು ಈ ಎಲೆ ಮತ್ತು ಕಾಯಿಗಳ ತೊಟ್ಟು ಕೊಳೆಯುವ ರೋಗದ ಲಕ್ಷಣಗಳಿಗೆ ಬಂದರೆ ಗಿಡದ ರೆಂಬೆಯಲ್ಲಿನ ಬಲಿತ ರೆಕ್ಕೆಯ ಭಾಗ ಮತ್ತು ಹಸಿರು ಭಾಗ ಸೇರುವಲ್ಲಿಂದ ಪ್ರಾರಂಭವಾಗಿ ತುದಿಯ ಕಡೆಗೆ ಗಿಣ್ಣುಗಳು ಮತ್ತು ಅಂತರಗಿಣ್ಣಿನ ಭಾಗದಲ್ಲಿ ಕೊಳೆತು ಎಲೆ ಮತ್ತು ಕಾಯಿಗಳು ಉದುರು ಹೋಗುವಂಥದ್ದು, ತೊಟ್ಟಿನ ಭಾಗ ಕೊಳೆಯುವಂಥದ್ದು, ಹಾಗೆಯೇ ಆ ಕೊಳೆತದಿಂದ ಎಲೆ ಮತ್ತು ಕಾಯಿಗಳು ಉದುರುತ್ತವೆ. ಸಾಮಾನ್ಯವಾಗಿ ಕಾಯಿ ಉದುರಿದಾಗ ಕೊಳೆತಾ ಇರುವಂಥ ತೊಟ್ಟು ರೆಂಬೆಯಲ್ಲೇ ಉಳಿಯುತ್ತೆ. ಎಲೆ ಮತ್ತು ಕಾಯಿಗಳು ಉದುರಿದ ಪರಿಣಾಮವಾಗಿ ಎಳೆಯ ರೆಂಬೆಗಳು ರೋಗದಿಂದ ಆವೃತ್ತವಾಗಿ ಸಾಯ್ತವೆ. ರೋಗಕ್ಕೆ ತುತ್ತಾದಂಥ ರೆಂಬೆಯ ತುದಿಯ ಕಡೆಯ ಒಂದು ಅಥವಾ ಎರಡು ಗಿಣ್ಣುಗಳಲ್ಲಿನ ಕಾಯಿಗಳು ಸಂಪೂರ್ಣವಾಗಿ ಉದುರಬಹುದು. ಕೆಲವು ಕಾಯಿಗಳು ಉಳಿದರೂ ಕೂಡ ಅವು ಪೂರ್ಣವಾಗಿ ಬಲಿದಲೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಅಪಕ್ವ ಹಣ್ಣಾಗಿ ಫಸಲಲ್ಲಿ ಜೊಳ್ಳಾಗಿ ನಮಗೆ ದೊರೆತವೆ. ಈ ಕಾಫಿ ಕಪ್ಪು ಕೊಳೆಯ ರೋಗ ಮತ್ತು ಈ ತೊಟ್ಟು ಕೊಳೆಯ ರೋಗಗಳ ನಿಯಂತ್ರಣಕ್ಕೆ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಸಾಮಾನ್ಯವಾಗಿ ರೋಗಕ್ಕೆ ತುತ್ತಾಗುವಂಥ ಭಾಗದಲ್ಲಿರುವಂಥ ಮೇಲಿನ ನೆರಳನ್ನು ಮಳೆಗಾಲಕ್ಕೆ ಮುಂಚಿತವಾಗಿ ತಿಳಿವು ಮಾಡಬೇಕು. ಗಿಡದಲ್ಲಿ ಅಡ್ಡಡ್ಡಾಗಿ ಬೆಳೆಯುವಂಥ ರೆಂಬೆಗಳನ್ನು ತೆಗೆದು ನಾವು ನೆತ್ತಿ ಬಿಡಿಸಬೇಕು. ಅಂದರೆ ಮುಖ್ಯ ಕಾಂಡದ ಸುತ್ತ ಒಂದು 15 cm ಸುತ್ತಲೂ ಕೂಡ ನಾವು ಈ ನೆತ್ತಿಯನ್ನು ಬಿಡಿಸಬೇಕಾಗತ್ತೆ. ಗಿಡದಲ್ಲಿ ಈ ಒಣಗುವಾದಂಥ ರೆಕ್ಕೆಗಳು, ಚಿಗುರುಗಳು ಮತ್ತು ಮರದಿಂದ ಉದುರಿದಂಥ ಒಣಗಿದ ಎಲೆಗಳನ್ನು ಆರಿಸಿ ತೆಗಿಬೇಕಾಗತ್ತೆ. ಈ ಕೆಲಸವನ್ನು ಮಳೆಗಾಲಕ್ಕೆ ಮುಂಚಿತವಾಗಿ, ಔಷಧಿ ಸಿಂಪರಣೆಗೆ ಮುಂಚಿತವಾಗಿ ಮಾಡಬೇಕಾಗತ್ತೆ. ಶೀತ ಹವಾಮಾನದಲ್ಲಿ ರೋಗ ತಗಲಿದ ಮೊದಲ ಹಂತದಲ್ಲೇ ರೋಗ ಪೀಡಿತವಾಗಿರುವಂಥ ಎಲೆಗಳು ಮತ್ತು ಕಾಯಿಗಳನ್ನು ಕಿತ್ತು ನಾಶಪಡಿಸಬೇಕಾಗತ್ತೆ. ಮಳೆಗಾಲಕ್ಕೆ ಸ್ವಲ್ಪ ಮುಂಚಿತವಾಗಿ ಮತ್ತು ಮಳೆಗಾಲದ ಬಿಡುವಿನಲ್ಲಿ 1% ಬೋರ್ಡೋ ಮಿಶ್ರಣವನ್ನು ಎಲೆಗಳ ಎರಡೂ ಭಾಗ ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಕಾಯಿಗಳಿಗೂ ಕೂಡ ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಶಿಲೀಂದ್ರನಾಶಕಗಳನ್ನು ಕೂಡ ಬಳಸ್ಕೋಬೋದು. ಪೈರಕ್ಲೋಸ್ಟ್ರೋಬಿನ್ ಮತ್ತು ಎಪಾಕ್ಸಿ ಕೊರೋಝೋಲ್ ಎನ್ನುವಂಥ ಒಂದು ಸಂಯುಕ್ತ ಶಿಲೀಂದ್ರನಾಶಕ ಬರುತ್ತೆ. ಇದನ್ನು 1 ಬ್ಯಾರಲ್ ನೀರಿಗೆ ಅಂದರೆ 200 ಲೀಟರ್ ನೀರಿಗೆ 200 ಮಿಲಿಲೀಟರ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಬೋದು. ಇದಕ್ಕೆ ಬದಲಾಗಿ ಟೆಬಿಕೊನೋಝೋಲ್ ಅಂತ ಒಂದು ಶಿಲೀಂದ್ರನಾಶಕ ಇದೆ. ಇದನ್ನು 200 ಲೀಟರ್ ನೀರಿಗೆ 200 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಬೇಕಾಗತ್ತೆ. ಇದಕ್ಕೆ ಒಂದು ಅಂಟು ಪದಾರ್ಥವನ್ನು ಹಾಕ್ಕೊಂಡು ಸಿಂಪರಣೆ ಮಾಡಿದರೆ ಅದು ಚೆನ್ನಾಗಿ ಎಲೆಗಳು ಮತ್ತು ಕಾಯಿಗಳಿಗೆ ಅಂಟ್ಕೊಳ್ಳುತ್ತೆ. ಈ ಶಿಲೀಂದ್ರನಾಶಗಳನ್ನು ನಾವು ಮುಖ್ಯವಾಗಿ ಮಳೆಯ ಸಂಪೂರ್ಣವಾಗಿ ಬಿಡುವು ಕೊಟ್ಟಾಗ ಮಾಡಬೇಕಾಗತ್ತೆ. ಇದರಿಂದ ನಮಗೆ ಒಳ್ಳೆಯ ಪರಿಣಾಮ ಸಿಗುತ್ತೆ. ಜೊತೆಗೆ ಈ ಶಿಲೀಂದ್ರನಾಶಕಕ್ಕೆ ಅಂಟು ಪದಾರ್ಥವನ್ನು ಸೇರಿಸ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮುಖ್ಯವಾಗಿ ಗಿಡವನ್ನು ನಾವು ಗಾಳಿ ಆಡೋ ರೀತಿಯಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನೊಂದು ಮತ್ತು ಇನ್ನೊಂದೇನೆಂದರೆ ನೆರಳನ್ನು ನಿರ್ವಹಣೆ ಮಾಡೋದು. ಶಾಶ್ವತ ನೆರಳಿನ ಮರಗಳನ್ನು ಅವನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ಸ್ವಲ್ಪ ಎತ್ತರದವರೆಗೂ ನೆರಳು ಕಡಿಮೆ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಗಾಳಿ ಆಡೋದಕ್ಕೆ ಅನುಕೂಲ ಆಗಬೇಕು, ಆ ರೀತಿ ಮಾಡಬೇಕಾಗತ್ತೆ. ಇನ್ನು ಸ್ವಲ್ಪ ಪೇಟೆ ಧಾರಣೆಯನ್ನು ತಿಳಿಸ್ತೀರಾ ನಮ್ಮ ರೈತ ಬಾಂಧವರಿಗೆ? ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,500 ರೂಪಾಯಿಂದ 25,500 ರೂಪಾಯಿ, ಅರಬಿಕಾ ಚೆರಿ 13,000 ರೂಪಾಯಿಂದ 14,000 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಂದ 17,000 ರೂಪಾಯಿ, ರೊಬಸ್ಟಾ ಚೆರಿ 9,000 ರೂಪಾಯಿಂದ 10,200 ರೂಪಾಯಿ. ಇನ್ನು ನಮ್ಮ ನಾಳಿನ ಒಂದು ರೈತ ಧ್ವನಿ ಕಿಸಾನ್ ವಾಣಿನಲ್ಲಿ ನಾವು ಈ ದೈತ್ಯ ಬಸವನಹುಳಿನ ಒಂದು ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಹಾಗೆಯೇ ರೈತ ಬಾಂಧವರಿಗೆ ಈ ಬೆಳೆ ವಿಮೆ ಮಾಡಿಸೋದಕ್ಕೂ ಕೂಡ ಅವಕಾಶ ಇದೆ. ನೀರಾವರಿ ಭತ್ತ, ಮಳೆಯಾಶ್ರಿತ ಭತ್ತ ಮತ್ತು ಮಳೆಯಾಶ್ರಿತ ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ರೈತ ಬಾಂಧವರಿಗೂ ಕೂಡ ನಾವು ನಮಸ್ಕಾರಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿ ತೋ ನಿಧನ ಸುದ್ದಿ. ನಾಪೋಕ್ಲು ಕಾರಣ ಶಿವಚಾಳಿಯಂಡ ಪಿ ಕಮಲು ಕಾವೇರಮ್ಮ ಇಂದು ಮರಣಪಟ್ಟಿತ್ತು. 93 ವಯತ್ರ ಶಿವಚಾಳಿಯಂಡ ಪಿ ಕಮಲು ಕಾವೇರಮ್ಮ ಎಂಗಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 1 ಗಂಟೆಗೆ ಒಕ್ಕತ್ತು ಟಂಗಳು ನಡಪ. ಅಮ್ಮತ್ತಿ ಕಾವಾಡಿ ಕಾರ್ಮಾಡ ಕಾರಣ ಉದ್ದಪಂಡ ಅಕ್ಕಿ ಬೊಳ್ಳವ ಇಂದು ಮರಣಪಟ್ಟಿತ್ತು. 94 ವಯತ್ರ ಉದ್ದಪಂಡ ಅಕ್ಕಿ ಬೊಳ್ಳವ ತಾಮನೆ ಪೊನ್ನಚಟ್ಟಿರ ಇಬ್ನಿಳವಾಡಿ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 3 ಗಂಟೆ ರೀದ ಒಕ್ಕತ್ತು ಟಂಗಳು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9480069004 9902047004. ಸುದ್ದಿ ಜೊಂಪೆ ಓದುತ್ತಿರುವವು ಮಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಜುಲೈ 6 ಹೊತ್ತಾರೆ 10:30 ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ 39ನೇ ಪುಣ್ಯಸ್ಮರಣೆ ಕಾರ್ಬಾರ್ನ ಪೇಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದ ಹತ್ತಿರದ ಇರುವ ತಾಲೂಕು ಪಂಚಾಯತ್ ಸಭಾಬಾಡಿಯಲ್ಲಿ ನಡೆದೇತ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ತಿಳಿಸಿಯೋಳು. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆ ಆದ ವಚನಗಳನ್ನು ಸಂರಕ್ಷಿಸುವಲ್ಲಿ ಪಾತ್ರ ವಹಿಸಿದ ಡಾಕ್ಟರ್ ಫಾಗು ಹಳಕಟ್ಟಿ ಅವರ ದೂರದೃಷ್ಟಿ ಮತ್ತೆ ಮೌಲ್ಯ ಪ್ರತಿಯೊಬ್ಬನಿಗೂ ಮಾದರಿ ಹಾಕುತ್ತ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಉಪನ್ಯಾಸಕರು ಮಾರುತಿ ದಾಸಣ್ಣನವು ಹೇಳದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಇವರ ಕಡೆಯಿಂದ ಪೇಟೆನ ಗಾಂಧಿ ಭವನದಲ್ಲಿ ಡಾಕ್ಟರ್ ಫಾಗು ಹಳಕಟ್ಟಿ ಅವರ ಹುಟ್ಟಿದ ಹಬ್ಬದ ಬಗೆಯಲ್ಲಿ ಇಂದು ನಡೆದ ವಚನ ಸಾಹಿತ್ಯ ಸಂರಕ್ಷಣೆ ದಿನಾಚರಣೆ ಕಾರ್ಬಾರ್ಲಿ ಕೂಡಿಹಾಡಿ ಅವು ಮಾತಾಡ್ದೋ. ವಚನ ಸಾಹಿತ್ಯ ಅಂಕನ ಬರಹಾಗ ಇಂತಹ ಅಮೂಲ್ಯ ಗ್ರಂಥಗಳನ್ನ ಕೂಡಿಟ್ಟು ಪ್ರಕಟಿಸಿ ನಾಡಿಗೆ ನೀಡಿದ ಹಳಕಟ್ಟಿ ಅವರನ್ನ ಸದಾ ಸ್ಮರಿಸುವಂತಾಗುತ್ತ ಅವು ತಿಳಿಸಿಕೊಟ್ಟೋ. ಈ ಕಾರ್ಯಕ್ರಮಕ್ಕೆ ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ ಅವು ಚಾಲನೆ ಕೊಟ್ಟೋ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಆಯುಕ್ತರು ಪಿಆರ್ ಸಿಂಧ್ಯಾ ಅವು ನಾಳೆ ಜುಲೈ 3 ಮಧ್ಯಾಹ್ನ 2 ಮಡಿಕೇರಿನ ಭಾರತ್ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಪೊನ್ನಮ್ಮ ಕುಶಾಲಪ್ಪ ಸ್ಕೌಟ್ಸ್ ಗೈಡ್ಸ್ ಭವನ ಮ್ಯಾನ್ಸ್ ಕಂಪೌಂಡ್ ಇಲ್ಲಿ ಅಲ್ಲಿನ ಪದಾಧಿಕಾರಿಗಳೊಟ್ಟಿಗೆ ಸಮಾಲೋಚನಾ ಸಭೆ ನಡೆಸುವೆ. ಶಾಸಕರು ಡಾ ಮಂತರ್ಗೌಡ ಅವು ಕೂಡಿಯಾಡುವೆತ್ತ ಭಾರತ್ ಸ್ಕೌಟ್ಸ್ ಮತ್ತೆ ಗೈಡ್ಸ್ನ ಜಿಲ್ಲಾ ಸಂಘಟಕರು ತಿಳಿಸಿಯೋಳು. ಜಿಲ್ಲೆಯಲ್ಲಿ ಬುಧವಾರ ಹೊತ್ತಾರೆ 8:30 ಆಕೇರಿ ಆದಂಗೆ ಕಳೆದ 24 ಹೊತ್ತುಲಿ ಸರಾಸರಿ 19.06 mm ಮಳೆಯಾಗುಟ್ಟು ತಾಲೂಕುವಾರು ಮಡಿಕೇರಿಯಲ್ಲಿ ಇಂದಿನ ಸರಾಸರಿ ಮಳೆ 20.33 mm, ವಿರಾಜಪೇಟೆಯಲ್ಲಿ ಸರಾಸರಿ ಮಳೆ 9.35 mm, ಪೊನ್ನಂಪೇಟೆಯಲ್ಲಿ ಇಂದಿನ ಸರಾಸರಿ ಮಳೆ 21.46 mm ಮಳೆ, ಸೋಮರಪೇಟೆ ತಾಲೂಕಲ್ಲಿ 32.25 mm, ಕುಶಾಲನಗರ ತಾಲೂಕಲ್ಲಿ 11.90 mm ಮಳೆ, ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2.859 ಅಡಿ, ಇಂದಿನ ನೀರಿನ ಮಟ್ಟ 282.261 ಅಡಿ ಗೊತ್ತಾಗುಟ್ಟು. 2025-26 ಸಾಲಿನ ಕೃಷಿಕರಿಗೆ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮತ್ತೆ ಪತ್ತಿನ ಸಹಕಾರ ಸಂಘಗಳ ಬಗೆಯಲ್ಲಿ ಕೃಷಿ ಸಾಲ ಹಂಚಿಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಕೆಡಿಪಿಸಿ ಬ್ಯಾಂಕ್ ಅಧ್ಯಕ್ಷ ಕೆಬಿ ಬಾಂಡ್ ಗಣಪತಿ ಅವು ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ಯಾಟೆನ 20 ಪ್ರದೇಶ ವ್ಯಾಪ್ತಿಲಿ ಬಡ ಹಂಗೆ, ಮಧ್ಯಮ ವರ್ಗದ ವಸತಿ ರಹಿತ ಹಂಗೆ, ನಿವೇಶನ ರಹಿತ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಿಕೆ ಕೇಂದ್ರ ಸರ್ಕಾರದ ಅರ್ಚನ ಕರ್ದೊಳ. ಜಿಲ್ಲೆನ ಮಡಿಕೇರಿ ನಗರಸಭೆ, ಕುಶಾಲನಗರ, ವಿರಾಜಪೇಟೆ ಪುರಸಭೆ ಹಂಗೆ ಸೋಮರಪೇಟೆ ಮತ್ತೆ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಲಿ ಭಾವ ಎಲ್ಲಾ ವಾರ್ಡ್ಗಳಲ್ಲಿ ಇಲ್ಲಿಗೆ ಮುಟ್ಟ ವಸತಿ ಯೋಜನೆಗಳ ಸೌಲಭ್ಯ ಪಡೆಯದ ಹಂಗೆ ಎಲ್ಲಾ ವಸತಿ ರಹಿತ ನಿವೇಶನ ರಹಿತ ಅರ್ಹ ಫಲಾನುಭವಿಗಳಿಗೆ ವಸತಿ ಸೌಲಭ್ಯ ಪಡ್ಕೊಂಬಕ್ಕೆ ಜುಲೈ 15 ಆನ್ಲೈನ್ಲಿ ಅರ್ಜಿ ಸಲ್ಲಿಸಕ್ ಬೇಕಾದ ದಾಖಲಾತಿಯೊಟ್ಟಿಗೆ ಅರ್ಜಿ ಸಲ್ಲಿಸಕ್. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಪ್ಯಾಟೆನ ಹತ್ತಿರದ ಸಂಸ್ಥೆಗಳ ವಸತಿ ಶಾಖೆನ ಸಂಪರ್ಕಿಸುವ ಹಂಗೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಮಾಹಿತಿ ಕೊಟ್ಟೊಳೋ. ವಿವೇಕ ಜಾಗೃತ ಬಳಗ ಮೂರ್ನಾಡು ಇವರ ಕಡೆಯಿಂದ ಇದೇ ತಿಂಗ ನಾಡ್ದು 4 ಶುಕ್ರವಾರ ಹೊತ್ತಾರೆ 10 ಮಧ್ಯಾಹ್ನ 2 ಮುಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೂರ್ನಾಡು ಮಡಿಕೇರಿ ತಾಲೂಕು ಇಲ್ಲಿ ರಕ್ತದಾನ ಶಿಬಿರ ನಡೆದೇತ ವಿವೇಕ ಜಾಗೃತ ಬಳಗದ ಅಧ್ಯಕ್ಷರು ಶ್ರೀ ಯಶವಂತ್ ಕುಮಾರ್ ಅವು ತಿಳಿಸಿಯೋಳು. ವಿರಾಜಪೇಟೆ ತಾಲೂಕು ಚಂಬೆಬೆಳ್ಳೂರು ಹಂಗೆ ಕದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಗ್ರಾಮಗ ಕುಕ್ಲೂರು, ಪೊದಕೋಟೆ, ದೇವಣಗೇರಿ, ಮೈಥಾಡಿ, ಚಾಮಿಯಾಲ ಗ್ರಾಮಗಳಲ್ಲಿ ಕಾಫಿ ತೋಟಲಿ ಬೀಡು ಬಿಟ್ಟ ಕಾಡಾನೆಗಳನ್ನ ಕಾಡಿಗೆ ಓಡಿಸುವ ಕಾರ್ಯಕ್ರಮನ ಇದೇ ತಿಂಗ ನಾಡ್ದು 4 ಹಂಗೆ 5ನೇ ತಾರೀಕಿಗೆ ಶುಕ್ರವಾರ ಶನಿವಾರದಂದು ಏರ್ಪಾಡು ಮಾಡ್ಯಳೋ. ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗ, ರೈತರು, ಕಾರ್ಮಿಕರು ಎಚ್ಚರಿಕೆಯಿಂದ ಇರುವ ಹಂಗೆ ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿಗ ಮನವಿನ ಮಾಡಿಕೊಂಡಳು. 2025-26ನೇ ಸಾಲಿನ ಕೃಷಿ ಯಂತ್ರೋಪಕರಣಗಳ ಮತ್ತೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ 50ರ ರಿಯಾಯಿತಿಲಿ ಕೃಷಿ ಯಂತ್ರೋಪಕರಣದಲ್ಲಿ ಲಭ್ಯವಿಟ್ಟು ಖುಷಿ ಇದ್ದ ರೈತರು ತಮ್ಮ ವ್ಯಾಪ್ತಿನ ರೈತ ಸಂಪರ್ಕ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಪುಕ್ಸಟೆಗಾಗಿ ಅರ್ಜಿ ಹಾಕಕ್ ಬೇಕಾದ ದಾಖಲಾತಿಯೊಟ್ಟಿಗೆ ಅರ್ಜಿ ಸಲ್ಲಿಸಕತ್ತ ಇಲಾಖೆನ ಕೃಷಿ ಯಂತ್ರೋಪಕರಣಗಳ ಸದುಪಯೋಗ ಪಡ್ಕೊಳ್ಳೋ ಹಂಗೆ ಸಹಾಯಕ ಕೃಷಿ ನಿರ್ದೇಶಕರು ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರ ಆತ್. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲು ಡಾಕ್ಟರ್ ಆಗಿ ಸೇವೆ ಮಾಡ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ LED, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ನಮ್ಮ ದೇಹದ ಆರೋಗ್ಯಕ್ಕೆ ನಾವು ಬಳಸುವ ಅಡುಗೆ ಎಣ್ಣೆ ಕೂಡ ಮಹತ್ವದ ಪಾತ್ರ ವಹಿಸುತ್ತದೆ. ಹಾಗಾಗಿ ಪರಿಶುದ್ಧವಾದ, ನೈಸರ್ಗಿಕವಾದ, ಯಾವುದೇ ರಾಸಾಯನಿಕಗಳ ಮಿಶ್ರಣವಿಲ್ಲದೆ ಮರದ ಗಾಣದಿಂದ ತಯಾರಿಸಲಾದ ಎಣ್ಣೆಗಳನ್ನು ಬಳಸಿ ನಿಮ್ಮ ದೇಹದ ಆರೋಗ್ಯ ವೃದ್ಧಿಸಿಕೊಳ್ಳಿ. ಇಂಥ ಗುಣಮಟ್ಟದ ಕಡಲೆಕಾಯಿ, ಸೂರ್ಯಕಾಂತಿ ಮತ್ತು ಕೊಬ್ಬರಿ ಎಣ್ಣೆಗಳಿಗಾಗಿ ಬನ್ನಿ ಭೋಜನಾ ಪ್ರಿಯಾ ನಿಧಿ ಆಯಿಲ್ ಮಿಲ್, ಕೋಲೂರ್ ರೋಡ್, ಮಡಿಕೇರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. LED, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡಮ ಮತ್ತಾಜಿನ. ಕನ್ನಡ ಸಾಹಿತ್ಯ ಕೋವಲ ವಚನ ಸಾಹಿತ್ಯತನ ಕಾತುಬೆಪ್ಪಲ್ಲಿ ಡಾಕ್ಟರ್ ಫಾಗು ಹಳಕಟ್ಟಿ ಎಂಗಡ ಕಾರ್ಯ ಸಾಧನೆ ಪೆರ್ತ್ ಬಲ್ಲೆ ತರತರದ ಪಿಂಜ ವಚನತರ ಮೌಲ್ಯತನ ಪ್ರತಿಯೊಬ್ಬಂಡ ಬದುಕಲು ಮಾದರಿಯಾಯಿತು ಅಡ್ತವಣುಂದು ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯತರ ಉಪನ್ಯಾಸಕ ಮಾರುತಿ ದಾಸ್ ಅಣ್ಣವರ್ ಅಣ್ಣಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಎಂಗಡ ಆದನೆಲ್ ಮಡಿಕೇರಿಯ ಗಾಂಧಿ ಭವನತ್ ಡಾಕ್ಟರ್ ಫಾಗು ಹಳಕಟ್ಟಿಯ ಇಂಗಡ ಪುಟ್ಟನ ದಿನತರ ಮಾರಿಪತ್ ಇಂದು ನಡೆದ ವಚನ ಸಾಹಿತ್ಯ ಸಂರಕ್ಷಣೆ ದಿನತರ ಕಾರ್ಯಕ್ರಮತ್ತು ಕೂಡಿಯಾಡಿತ ಇವು ತಕ್ಕ ಪರಂದತ್. ವಚನ ಸಂಶೋಧನೆ ವಚನತನ ಇಂಗ್ಲಿಷ್ ಪಾಜಕ ತರ್ಜುಮೆ ಅದಂಡ ಪ್ರಚಾರ ಕೂಡನಕ್ಕೆ ಮಿನ್ನತರ ಪೀಳಿಗೆಗೆ ಇವು ಬಟ್ಟೆ ಬಳಿ ಕಾಟಿತ್ತು ತಂದಿತ್ತು ಇವು ಅಣ್ಣಚಿ. ಕರ್ನಾಟಕ ಏಕೀಕರಣ ರಾಜ್ಯ ಸಮ್ಮೇಳನತ್ರ ಕೊರವು ಕಾರಿಕೆಯನ್ನು ಹಳಕಟ್ಟಿಯ ಇಂಗ ವಹಿಸಿ ತಿಂಜತ್ತು അന്നെ 1926 ഇസവിൽ ബള്ളാരിൽ നടന്ന അഖില ഭാരത കന്നഡ സാഹിത്യ സമ്മേളനത്തിൽ അധ്യക്ഷ വഹിച്ചു നിന്നത് ഇവോ ഇല്ലി അണ്ണച്ചി ഉപവിഭാഗ അധികാരി വിനായക നർവടെ അവ കാര്യക്രമക്ക് മൊഴിയിട്ടിത്ത് അളക്കെട്ടിയ എങ്ങട ഫോട്ടോക്ക് പൂ ഇട്ടിത്ത് ഗൗരവ കാട്ടിച്ചി മുഖ്യപ്പെട്ടവു ഹജരിഞ്ചത്ത് പത്രികാ കോവു പ്രജാപ്രഭുത്വ വ്യവസ്ഥന കാത്തുവെപ്പക്ക് കഷ്ടപ്പെടുക പിന്ന സമാജത്തര നല്ലമേക്കായത്ത് കാര്യനീസുവാന്ത് സമാജ സേവക് തേലപ്പണ്ട ശിവകുമാർ നാണയ അണ്ണച്ചി കൊടുകു പത്രകർത്തങ്ങളുടെ സംഘത്തിൽ ആദനിൽ മടിക്കേരി പത്രികാഭവനത്തിന് സഭാപാടൽ നടന്ന